से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन, खुशहाल जीवन। ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕನ್ನಡದ ಕಾವ್ಯಲೋಕಕ್ಕೆ ಮಹಾಕಾವ್ಯದ ಪ್ರಭಾತ ತಂದವರು. ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಅರಿಕೇಸರಿಯ ಆಶ್ರಯದಲ್ಲಿ ಬದುಕಿದ ಕವಿ ಇವರು. ಇವರು ಯಾರು ಅಂತ ಗೊತ್ತಾಯ್ತಾ? ಇವರೇ ಆದಿಕವಿ ಪಂಪ. ಕನ್ನಡದಲ್ಲಿ ಮೊದಲು ಮಹಾಕಾವ್ಯಗಳನ್ನ ರಚಿಸಿದವರು ಪಂಪ. ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನ ನೀಡಿದವು. ಪಂಪರ ಕಾವ್ಯದಿಂದ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಪ್ರಾರಂಭವಾಯಿತು. ಆದ್ದರಿಂದ ಪಂಪರನ್ನ ಆದಿಕವಿ ಎಂದು ಗೌರವದಿಂದ ಕರೆಯಲಾಗುತ್ತೆ. ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಇವರ ಪ್ರಸಿದ್ಧ ಕೃತಿಗಳು. ಗದ್ಯ ಮತ್ತು ಪದ್ಯ ಎರಡನ್ನೂ ಮಿಶ್ರವಾಗಿ ಬಳಸಿ ಚಂಪು ಕಾವ್ಯ ಶೈಲಿಯಲ್ಲಿ ತಮ್ಮ ಕೃತಿಗಳನ್ನ ರಚಿಸಿದ್ದಾರೆ ಪಂಪ. ಪಂಪರ ಭಾಷೆ ಗಂಭೀರ, ಶೈಲಿ ಅಲಂಕೃತ ಮತ್ತು ಭಾವನೆ ಆಳವಾದುದು. ಪಂಪರು ಕೇವಲ ಕವಿಯಲ್ಲ, ಕನ್ನಡದ ಸಾಹಿತ್ಯ ಲೋಕಕ್ಕೆ ಹೊಸ ಬೆಳಕನ್ನು ತಂದ ಮಹಾನ್ ಸಾಹಿತ್ಯ ಸೃಷ್ಟಿಕರ್ತರು. ಕನ್ನಡ ಭಾಷೆಯ ಕಾವ್ಯ ಶಕ್ತಿ, ಸೌಂದರ್ಯ ಮತ್ತು ವೈಭವವನ್ನ ವಿಶ್ವಕ್ಕೆ ತೋರಿಸಿದವರು ಆದಿಕವಿ ಪಂಪ. ಕೃಷಿಕ ಬಾಂಧವರೇ, ಈಗ ಕೇಳಿ ಹೈನುಗಾರಿಕೆಯಲ್ಲಿನ ಅನುಭವಗಳು. ಈ ಕುರಿತು ಹೊಳಲ್ಕೆರೆ ತಾಲೂಕು ಎಂಜಿಕಟ್ಟೆ ಗ್ರಾಮದ ಕೃಷಿಕರಾದ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕಿನ ಎಂಜಿಕಟ್ಟೆ ಗ್ರಾಮದ ಸಿ ರವಿಕುಮಾರ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಕೃಷಿ ವೃತ್ತಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ. ರವಿಕುಮಾರ್ ಅವರೇ, ಹೇಳಿ, ಈಗ ಈ ಒಂದು ಕೃಷಿ ವೃತ್ತಿ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರಾ? ಹೌದು. ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷದಲ್ಲಿ ಮಾಡ್ತಾ ಇದ್ದೀರಾ? ನಾವು 20 ವರ್ಷದಿಂದ ಮಾಡ್ತಾ ಇದೀವಿ. ಇದರಿಂದ ಏನಪ್ಪಾ ಅಂದ್ರೆ, ತುಂಬಾ ಈಗ ಮುಂಚೆ ಎಲ್ಲ ಮಳೆಗಾಲ ಇರುತ್ತಿರಲಿಲ್ಲ, ಕಡಿಮೆ ಮಳೆಗಾಲ ಆಗೋದು, ತೋಟ ಮಾಡಿದ್ವು, ತೋಟದಲ್ಲಿ ಏನು ಆದಾಯ ಸಿಗೋದು ಕಡಿಮೆ ಆಗ್ತಾ ಬರೋದು, ಅದಕ್ಕಾಗಿ ಹೈನುಗಾರಿಕೆ ಉಪಯೋಗಿಸ್ಕೊಂಡು. ಏನ್ ತೋಟ ಮಾಡಿದ್ರ? ಅಡಿಕೆ, ತೆಂಗು ಎಲ್ಲ ಮಾಡಿದ್ವು. ಈಗ ಅಡಿಕೆ ಬಹಳಷ್ಟು ಲಾಭದಾಯಕ ಬೆಳೆ ಅಂತಾರೆ. ಮಳೆ ಇಲ್ದಾಗ ನೀರು ಕಡಿಮೆ ಆಗ್ತವೆ ಬೋರಲ್ಲಿ, ಅವಾಗ ನಮಗೆ ಇದು ಫಸಲು ಸಿಗಲ್ಲ, ಆದಾಯ ಕಡಿಮೆ ಆಗ್ತಾ ಬರುತ್ತೆ. ಹಂಗಾಗಿ ನಾವು ಮತ್ತೆ ಇದನ್ನು ಉಪಯೋಗಿಸ್ಕೊಂಡು ಹೈನುಗಾರಿಕೆ ಮಾಡಿದ್ವಿ. ಹೈನುಗಾರಿಕೆಯಿಂದ ಏನಪ್ಪಾ ಅಂದ್ರೆ, ಎಷ್ಟು ಎಕರೆ ಜಮೀನು ಇತ್ತು ನಿಮಗೆ? ನಮ್ದು 3 ಎಕರೆ ಇತ್ತು. ಜಮೀನಿನಲ್ಲಿ ನೀರ್ ಸಾಕಾಗಲ್ದಾಗ ಬೋರ್ ಕೊರ್ಸೋದು, ಫೇಲ್ ಆಗೋದು, ಈ ತರ ಸಮಸ್ಯೆ ಬರ್ತವೆ. ಈಗ ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ಹಸುಗಳು ಸಾಕೊಂಡ್ರೆ ತೋಟಕ್ಕೆ ಗೊಬ್ಬರ ಆಗುತ್ತೆ. ಗೊಬ್ಬರ ತಗಬೇಕು ಅಂದ್ರೆ ಮತ್ತೆ 8,000 ಇದು ಬೇಕು, ದುಡ್ಡು ಬೇಕು ಒಂದ್ ಲೋಡಿಗೆ. ನಾವು ಹಸು ಇದ್ರೆ ಮನೇಲೆ ನಮಗೆ ಗೊಬ್ಬರ ಸಿಗುತ್ತೆ, ಉತ್ತಮವಾದ ಹಾಲು ಸಿಗುತ್ತೆ, ನಾವು ಮನೆಯವರೆಲ್ಲ ಚೆನ್ನಾಗಿರ್ತೀವಿ ಆರೋಗ್ಯವಾಗಿ. ಈ ತರದೆಲ್ಲ ಬೆನಿಫಿಟ್ ಇರುತ್ತೆ, ಮಂತ್ಲಿ ಪೇಮೆಂಟ್ ಬರುತ್ತೆ, ಈ ತರ ಎಲ್ಲ ಇದೆ. ಈಗ ಅಡಿಕೆ ಹಾಕಿ ಕೈ ಸುಟ್ಕೊಂಡ್ರೆ ನೀವು? ಆಗಿದೆ ಸರ್, ಅಡಿಕೆಲ್ಲೂ ಇದಾಗಿದೆ, ತೆಂಗಲ್ಲೂ ಇದಾಗಿದೆ. ಇದರಲ್ಲೂ ಆತರ ಏನು ಆಗಲ್ಲ, ನಾವು ಉಪಯೋಗಿಸ್ಕೋಬೇಕು ಸರ್. ನಾವು ಮಾಡೋ ರೀತಿಯಲ್ಲಿ ಮಾಡಿದ್ರೆ, ಈಗ ನಾವು ರಾಗಿ ಬೆಳ್ಕೊಂಡ್ರೆ ಮತ್ತೆ ಹುಲ್ ಸಿಗುತ್ತೆ, ಈ ತರ ಎಲ್ಲ ಒಳ್ಳೆ ಬೆನಿಫಿಟ್ ಇರುತ್ತೆ. ಈಗ ನಿಮ್ ಅಡಿಕೆ ತೋಟಕ್ಕೆ ಮುಖ್ಯವಾಗಿ ಗೊಬ್ಬರ ಬೇಕು ಅಂತ ಉಪಕಸಬಾಗಿ ಹೈನುಗಾರಿಕೆಯನ್ನ ಮಾಡಿಕೊಂಡಿದ್ದೀರಾ. ಈಗ ಹೈನುಗಾರಿಕೆ ಎಷ್ಟು ವರ್ಷ ಆದ್ ಮಾಡಿ ನೀವು? 20 ವರ್ಷ ಆಯ್ತು. 20 ವರ್ಷಕ್ಕೆಲ್ಲ ಹೈನುಗಾರಿಕೆ ಮಾಡ್ತಾ ಇದೀರಾ. ಹೈನುಗಾರಿಕೆಯಲ್ಲಿ ಒಳ್ಳೆಯ ಒಂದು ಆದಾಯ ಬರಬೇಕು, ಒಳ್ಳೆಯ ಒಂದು ಹಾಲಿನ ಇಳುವರಿ ಬರಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ? ನಾವು ಮೇವು ಬೆಳ್ಕೋಬೇಕು, ಅದಕ್ಕೆ ಬೇಕಾದಂತ ಫುಡ್ ಕೊಟ್ರೆ ಹೈನುಗಾರಿಕೆ ತುಂಬಾ ಉಪಯುಕ್ತವಾಗಿರುತ್ತೆ. ಏನೇನು ಫುಡ್ ಕೊಡ್ತೀರಾ ಪ್ರತಿನಿತ್ಯ? ಈಗ ಡೈರಿಲಿ ಬೂಸ ಕೊಡ್ತಾರೆ, ಬೂಸ ಹಾಕ್ತಿವಿ, ಮತ್ತೆ ಅದರ ಜೊತೆಗೆ ನಾವು ಮೇವು ಬೆಳ್ಕಂತೀವಿ. ಏನ್ ಮೇವು ಬೆಳ್ಕೊಳ್ತೀರ? ಮುಸ್ಕಿನ ಜೋಳ ಬೆಳ್ಕಂತೀವಿ, ಅದರಿಂದ ಉತ್ತಮವಾದ ಹಾಲು ಕೊಡ್ತವೆ. ನಮಗೆ ಒಂದ್ ಸ್ವಲ್ಪ ಖರ್ಚು ಕಡಿಮೆ ಆಗ್ತಾ ಬರುತ್ತೆ. ಈಗ ನಾವು ಫುಡ್ಡೇ ಹಾಕಕ್ ಹೋದ್ರೆ ನಮಗೆ ಬೆನಿಫಿಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾವು ಉತ್ತಮವಾದ ಮೇವು ಬೆಳೆದು ಅದಕ್ಕೆ ಹಾಕಿದ್ರೆ ನಮಗೆ ಲಾಭದಾಯಕ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಸರ್. ನಾವ್ ಎಷ್ಟು ಚೆನ್ನಾಗಿ ಹಸು ಸಾಕ್ತಿವೋ ಅಷ್ಟು ಚೆನ್ನಾಗಿ ನಮ್ಗೆ ಆದಾಯ ಬರುತ್ತೆ. ಈಗ ನಿಮ್ಗೆ ಸಾಕಷ್ಟು ಅವಕಾಶ ಇದೆಯಾ ಹಸಿರು ಮೇವು ಬೆಳ್ಕೊಳ್ಳೋಕೆ? ಬರೀ ಮೆಕ್ಕೆಜೋಳದ ಸಪ್ಪೆ ಅಷ್ಟೇ ಬೆಳ್ಕೊಳ್ತೀರಾ? ಇಲ್ಲ, ಮೆಕ್ಕೆಜೋಳ, ಬಿಳಿಜೋಳ, ರಾಗಿ ಹುಲ್ಲು. ಬೇಸಿಗೆ ಟೈಮ್ನಲ್ಲಿ ನೀರ್ ಕಡಿಮೆ ಆದಾಗ ಒಣ ಹುಲ್ಲು ಬೆಳ್ಕೊಂಡಿರ್ತೀವ. ನಮಗೆ ಈಗ ಒಣ ಹುಲ್ಲು ನೀರ್ ಕಡಿಮೆ ಆದಾಗ ಏನಪ್ಪಾ ಅಂದ್ರೆ ಹಸಿಮೇವು ಬೆಳೆಯಕ್ಕಾಗಲ್ಲ. ಬೇಸಿಗೆಯಲ್ಲಿ ಸಮಸ್ಯೆ ಆಗುತ್ತೆ. ಬೇಸಿಗೆಯಲ್ಲಿ ಸಮಸ್ಯೆ ಆದಾಗ, ಇಲ್ಲಾಂದ್ರೆ ಬೆಳ್ಕೊಂತೀವಿ ನೀರಲ್ಲಿ. ಬೋರ್ನಲ್ಲಿ ನೀರ್ ಇದ್ದಾಗ ಏನ್ ಸಮಸ್ಯೆ ಆಗಲ್ಲ, ಬೋರ್ನಲ್ಲಿ ನೀರ್ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಅಂದ್ರೆ ಈ ವರ್ಷ ನಿಮಗೆ ಅಂತರ್ಜಲ ಯಾವ ಮಟ್ಟ ಯಾವ ರೀತಿ ಇದೆ? ಚೆನ್ನಾಗಿದೆ ಈಗ, 4 ವರ್ಷದಿಂದ ಏನ್ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಈಗ ವರ್ಷದ ಎಲ್ಲ ಕಾಲದಲ್ಲೂ ಹಸಿಮೇವು ಬೆಳ್ಕೊಳ್ತೀರಾ? ಬೆಳ್ಕೊಂತೀವಿ. ಈಗ ಹಸಿಮೇವು ಅಂತಂದ್ರೆ ಈಗ ಅಡಿಕೆ ಒಳಗಡೆ ಬೆಳಿತರೆ ಸಪರೇಟ್ ಆಗಿ ಅದೇ ಬೇರೆ ಬೆಳಿತರ? ನಾವು ಬೇರೆ ಕಡೆ ಜಾಗ ಇದೆ, ಬೇರೆ ಕಡೆನೂ ಬೆಳ್ಕಂತೀವಿ. ತೋಟದಲ್ಲಿ ಮೇವು ಅಂದ್ರೆ ಈಗ ನಾವು ಅಡಿಕೆ ಕೀಳೋ ಟೈಮ್ ನಲ್ಲಿ ಬೆಳೆಯಕ್ ಆಗಲ್ಲ, ಬೇರೆ ಖಾಲಿ ಲ್ಯಾಂಡ್ ಅಲ್ಲೇ ಬೆಳಿತೀವಿ. ಪ್ರತಿನಿತ್ಯ ಈಗ ಹಸುಗಳನ್ನೆಲ್ಲ ಮೇಸಕ್ ಕೊಡ್ಕೊಂಡು ಹೋಗ್ತೀರಾ ಅಡಿಕೆ ತೋಟದಲ್ಲಿ? ನಮ್ಮ ತೋಟ ಮನೆ ಎಲ್ಲ ಒಂದೇ ಹತ್ರ ಇರೋದ್ರಿಂದ ಅದನ್ನು ಏನ್ ತೊಂದರೆ ಇಲ್ಲ. ಈಗ ಹೊಲದಲ್ಲೇ ಮನೆ ಮಾಡ್ಕೊಂಡು? ಹೊಲದಲ್ಲೇ ಮನೆ ಮಾಡಿದೀವಿ. ಅದರಿಂದ ನಮಗೆ ಏನಪ್ಪಾ ಅಂದ್ರೆ ಈಗ ತೋಟ ಗೊಬ್ಬರ ಹಾಕಕ್ಕೆ ಎಲ್ಲ ಒಳ್ಳೆ ಇನ್ಕಮ್ ಇದಿರುತ್ತೆ ಸರ್. ನಾವು ಏನಪ್ಪಾ ಅಂದ್ರೆ ಈಗ ಗೊಬ್ಬರ ಹಾಕ್ಬೇಕು ಅಂದ್ರೆ ನಾವು ಸೀದಾ ಡೈರೆಕ್ಟ್ ತೋಟಕ್ಕೆ ಹಾಕ್ತಿವಿ. ಆದ್ರಿಂದ ನಮಗೆ ಈಗ ಟ್ಯಾಕ್ಟ್ರಿ ಅವಶ್ಯಕತೆ ಇರಲ್ಲ, ಮತ್ತೆ ಈಗ ಬೇರೆಯವ್ರನ್ನ ಅವಲಂಬಿಸಂಗಿರಲ್ಲ. ನಮ್ ಕೆಲಸ ನಾವು ಮಾಡ್ಕೊಳಕ್ಕೆ ನಮಗೆ ತುಂಬಾ ಉಪಯೋಗ ಇರುತ್ತೆ. ಈಗ ಪ್ರತಿನಿತ್ಯ ಬರ್ತಕ್ಕಂತ ಸಗಣಿ ಗಂಜಲ ನೇರವಾಗಿ ಗಿಡಕ್ಕೆ ಕೊಟ್ಬಿಡ್ತೀರಾ ನೀವು? ತೋಟಕ್ಕೆ ಹಾಕ್ಬಿಡ್ತೀವಿ. ಈಗ ಮತ್ತೆ ಬೇರೆ ತಿಪ್ಪೆ ಅಂತ ಮಾಡಲ್ಲ ನೀವು? ತಿಪ್ಪೇನು ಮಾಡ್ತೀವಿ ಸರ್. ಈಗ ನಮ್ಗೆ ತೋಟದಲ್ಲಿ ಹಾಕಕ್ ಆಗ್ಲಿಲ್ಲ ಅಂದ್ರೆ ತಿಪ್ಪೆಗೆ ಹಾಕ್ತಿವಿ, ಇಲ್ಲ ಅಂದಾಗ ನಾವು ತೋಟಕ್ಕೆ ಹಾಕ್ತಿವಿ ನೇರವಾಗಿ ಗಿಡಗಳಿಗೆ ಹಾಕ್ಬಿಡೋದು. ಈಗ ಹೊಲದಲ್ಲೇ ಯಾಕೆ ಮನೆ ಮಾಡ್ಕೊಂಡ್ರ? ಈಗ ಊರ್ ಬಿಟ್ಟು ಯಾಕೆ ಅಡಿಗೆ ಸೇರಿದ್ರ? ಊರಲ್ಲಿ ಸಮಸ್ಯೆ, ಈಗ ಜಾಗ ಇರ್ಲಿಲ್ಲ, ಹೊಲ ಹತ್ರ ಇತ್ತು ಊರಿಗೂ ಹೊಲಕು, ಆದ್ರಿಂದ ಹೊಲಕ್ಕೆ ಮನೆ ಮಾಡ್ಕೊಂಡು ಈಗ ನಮ್ಗೆ ಓಡಾಡೋ ತೊಂದರೆ ಎಲ್ಲ ತಪ್ಪಿತು. ಒಂದು ಏನಪ್ಪಾ ಅಂದ್ರೆ ಇಡೀ ತೋಟದಲ್ಲೇ ಇದ್ದಾಗ ನಮ್ಗೆ ಕೆಲಸ ಮಾಡಕ್ಕೆಲ್ಲ ಬಹಳ ಅನುಕೂಲ ಇರುತ್ತೆ. ಈಗ ಬೇರೆಯವ್ರನ್ನ ಅವಲಂಬಿಸಂಗಿರಲ್ಲ. ಈಗ ನಮ್ ಕೆಲಸ ಯಾವ ಟೈಮ್ ಬೇಕು ಆ ಟೈಮ್ ಮಾಡಬಹುದು. ಊರಾಗ ಮನೆ ಇತ್ತು ಅಂದಾಗ ಟೈಮ್ ಎಷ್ಟ್ ಆಗುತ್ತೆ ಅಲ್ಲೇ ಇರೋದ್ರಿಂದ ನಾವು ಈಗ ಹಸು ಸಾಕ್ಬೇಕು ಅಂದ್ರೆ ನಾವ್ ಅವ್ರ ಮೇಸಿ ಕಟ್ ಹಾಕಿದ್ರು ನಾವು ನೋಡ್ಕೊಳಕು ಎಲ್ಲ ಬಹಳ ಚೆನ್ನಾಗಿರುತ್ತೆ, ಅನುಕೂಲ ತುಂಬಾ ಅನುಕೂಲ ಇರುತ್ತೆ. ಈಗ ನೀವ್ ಇರಲಿಲ್ಲ ಅಂದ್ರೆ ಮನೆಗೆ ಹೆಣ್ಮಕ್ಳೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರಲ್ವಾ? ಹೋಗ್ತಾರೆ. ರವಿಕುಮಾರ್ ಅವರ ಎಷ್ಟು ಜನ ಇದ್ರಿ ನಿಮ್ಮ ಮನೆಯಲ್ಲಿ? ಈಗ ನಾವು ಕೆಲಸ ಮಾಡಂತವ್ರು ನಾಲ್ಕರಿದೀವಿ. ಈಗ ಹೈನುಗಾರಿಕೆಯನ್ನ ನೋಡ್ಕೊಳ್ಳೋದು ಮುಖ್ಯವಾಗಿ ಯಾರು ನೋಡ್ಕೊಳ್ತಾರೆ? ನಾವೇ ನೋಡ್ಕೊಂತೀವಿ, ನಮ್ಮ ಮನೆಯವ್ರು ನೋಡ್ಕೊಂತಾರೆ, ನಮ್ಮ ಅತ್ತೆಯವ್ರು ನೋಡ್ಕೊಂತಾರೆ. ಈಗ ಹೈನುಗಾರಿಕೆ ಅಂತ ಅಂದ ತಕ್ಷಣ ನೀವು ಹಸು ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಯಾವ ತಳಿಯ ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರಿ? HF ತಳಿ ಸಾಕಾಣಿಕೆ ಮಾಡಿದೀವಿ, ಜರ್ಸಿ ಮಾಡಿದೀವಿ, ಎಮ್ಮೆ ಇದ್ವು, ಅದರಿಂದಲೂ ನಮ್ಗೆ ಬೆಣ್ಣೆ ಸಿಗುತ್ತೆ. ಈಗಲದಾವ ಎಮ್ಮೆ? ಇದಾವೆ. ಎಷ್ಟು ಎಮ್ಮೆ ಸಾಕಾಣಿಕೆ ಮಾಡಿದ್ರಿ? ನಾವು 2 ಇದಾವೆ. ಈಗ ಎಮ್ಮೆ ಇದ್ರೂ ಮತ್ತೆ ಹಸು ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಯಾಕಪ್ಪ ಅಂದ್ರೆ ನಮಗೆ ದುಡ್ಡು ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಹಸು ಸಾಕಾಗಿ. ಈಗ ಎಮ್ಮೆಲಿ ಹೆಚ್ಚು ಹಾಲು? ಎಮ್ಮೆಲಿ ಮನೆಗೆ ಯೂಸ್ ಮಾಡ್ತೀವಿ. ಈಗ ಮನೆಗೆ ಯೂಸ್ ಮಾಡೋದ್ರಿಂದ ನಮ್ಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಎಲ್ಲ ಸಿಗುತ್ತೆ. ಈಗ ಅದನ್ನೆಲ್ಲ ಕೊಂಡ್ಕೋಬೇಕು ಅಂದ್ರೆ ಮತ್ತೆ ಬಹಳ ತುಂಬಾ ಇದಾಗುತ್ತೆ. ಈಗ ಹಸಿಂದು ಬೇರೆ ಖರ್ಚುಗಳಿಗೆ ಎಲ್ಲ ಮೇಂಟೆನೆನ್ಸ್ ಆಗುತ್ತೆ. ಈಗ ಹಸುವಿನ ಹಾಲು ಮಾರಾಟ ಮಾಡ್ತೀರ? ಮಾರಾಟ ಮಾಡಿ ಡೈರಿಗೆ ಹಾಕ್ತಿವಿ. ಈಗ ಎಮ್ಮೆ ಹಾಲು ಮಾತ್ರ ನೀವು ಮನೆ ಬೆಳಕಿಗೆ? ಎಮ್ಮೆ ಹಾಲು ಎಲ್ಲ ಮನೆಗೆ. ಅಲ್ಲಿ ಏನ್ ಬದಲಾವಣೆ ಕಾಣ್ತೀರ ಎಮ್ಮೆ ಹಾಲಿಗೂ ಹಸುವಿನ ಹಾಲಿಗೂ? ಈಗ ಎಮ್ಮೆದು ಅಂದ್ರೆ ಎಮ್ಮೆ ಕಡಿಮೆ ಕೊಡುತ್ತೆ, ನಾವು ಮನೆಗೆ ಸಾಕು ಅಂತ ಇಟ್ಕೊಂತೀವಿ, ಅದರಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆ ನಮ್ಮ ಮನೆಗೆಲ್ಲ ಬಳಸ್ಕೊಂಡು ಉಳಿದ್ರೆ ಮಾರ್ತೀವಿ. ಒಂದು ಕೆಜಿಗೆ 600 ರೂಪಾಯಿ ಬೆಲೆ ಬಾಳುತ್ತೆ ಬೆಣ್ಣೆ. ನಾವು ತಗೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಈಗ ನಮ್ಮಲ್ಲೇ ಆದ್ರೆ ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬಹುದು. ಈ ತರ ಎಲ್ಲ ಇದೆ. ಈಗ ಆಕಳಿನ ಹಾಲಿನಲ್ಲಿ ಬೆಣ್ಣೆ ಬರಲ್ಲ? ಬರುತ್ತೆ ಸರ್. ನಾವು ಅದೇ ಈಗ ಎಮ್ಮೆ ಇದ್ವಲ್ಲ ಇಲ್ದಾಗ ನಾವು ಹಸಿನಾಲ್ ಯೂಸ್ ಮಾಡಿದ್ವಿ, ಹಸಿನಾಲ್ ತುಂಬಾ ಚೆನ್ನಾಗಿರುತ್ತೆ. ಈಗ ಎಮ್ಮೆ ಹಾಲಿಗೂ ಈಗ ಹಸುವಿನ ಹಾಲಿಗೆ ಏನ್ ಬದಲಾವಣೆ ಅಲ್ಲಿ ಕಾಣ್ತೀರಾ ನೀವು? ಗುಣಮಟ್ಟದಲ್ಲಿ ಆಗಿರ್ಬೋದು, ರುಚಿಯಲ್ಲಿ ಆಗಿರ್ಬೋದು. ಏನಪ್ಪಾ ಅಂದ್ರೆ ಎಮ್ಮೆ ಹಾಲಿನಲ್ಲಿ ಫ್ಯಾಟ್, ಡಿಗ್ರಿ ಇವೆಲ್ಲ, ಕೊಬ್ಬಿನಾಂಶ ಎಲ್ಲ ಚೆನ್ನಾಗಿರುತ್ತೆ, ಹಾಲು ಮೊಸರು ಎಲ್ಲ ಯೂಸ್ ಮಾಡಕ್ ಚೆನ್ನಾಗಿರುತ್ತೆ. ಈ ಹಸಿನಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಹಾಲೆ ಅದು ಇದು ಬರಲ್ಲ, ಕ್ವಾಲಿಟಿ ಒಂದ್ ಸ್ವಲ್ಪ ಕಡಿಮೆ ಬರುತ್ತೆ, ನೀರ್ ಬರುತ್ತಲ್ಲ. ಹೌದು. ಅದರಿಂದ ನಮ್ಗೆ ಇದು ಡೈರಿಗೆ ಹಾಕೋದು ಮಾಡ್ಕೊಂಡು ನಾವು ಮನೆಗೆ ಎಷ್ಟ್ ಬೇಕಷ್ಟ ಬಳಸ್ಕೊಂಡಿದ್ವಿ. ಈಗ ಎಮ್ಮೆ ಹಾಲು ಹಸಿವಿನ ಹಾಲು ಮಿಕ್ಸ್ ಮಾಡಿ ಡೈರಿಗೆ ಹಾಕಿದ್ರೆ ಡಿಗ್ರಿ ಫ್ಯಾಟ್ ಬರುತ್ತಾ? ಬರುತ್ತೆ ಸರ್. ಹಂಗ್ ಮಾಡಿದ್ರ? ಮಾಡಿದ್ವಿ, ಬರುತ್ತೆ, ನಮಗೆ ಜಾಸ್ತಿ ಆದಾಗ ಹಾಕಿದೀವಿ. ಈಗ ನೀವು ಎಲ್ಲೇ ಒಂದ್ ಕಡೆ ಈಗ ಅಡಿಕೆ ತೋಟ ಮಾಡಿದ್ವಿ ಅಂತ ಹೇಳಿದ್ರ, ಅಡಿಕೆ ತೋಟಕ್ಕೆ ನಿಮ್ಗೆ ಈ ಒಂದು ಗಂಜಲು ಸಗಣಿ ಬೇಕು ಅಂತ ಹೇಳಿ ಉದ್ದೇಶದಿಂದ ಹೈನುಗಾರಿಕೆ ಮಾಡಿದ್ವಿ ಉಪಕಸವಾಗಿ ಅಂತ ಹೇಳಿದ್ರ. ಈಗೆಲ್ಲ ಹೈನುಗಾರಿಕೆ ಅಂತಂದ್ರೆ ಈಗ ದೇಶೀಯ ತಳಿ ಸಾಕಾಣಿಕೆಗೆ ಜಾಸ್ತಿ ಒತ್ತು ಕೊಡ್ತಾರಲ್ಲ ನಮ್ಮ ಕೃಷಿಕರು, ನೀವ್ಯಾಕೆ ಜರ್ಸಿ HF ತಳಿ ಸಾಕಾಣಿಕೆ ಮಾಡಿದ್ರೆ? ಏನೋ ಮುಂಚೆಯಿಂದಲೋ ನಮ್ಗೆ ಅವೇ ಇದ್ವು, ನಾವು ಅವನ್ನೇ ಸಾಕೊಂಡಿದೀವಿ. ಅದೇ ಒಂದೇ ಹಸಿನಲ್ಲಿ ಬೆಳೆಸ್ಕೊಂಡು ಅವು ಉತ್ತಮವಾಗಿ ಚೆನ್ನಾಗಿದಾವೆ, ಆರೋಗ್ಯದಾಗೆ ಆಗ್ಲಿ ಏನೋ ತೊಂದರೆ ಕೊಟ್ಟಿಲ್ಲ ನಮ್ಗೆ. ಅಲ್ಲ ಇದು ಗಂಜಲು ಸಗಣಿ ಬಹಳಷ್ಟು ನಾಟಿ ಹಸಿದಾದ್ರೆ ಬಹಳಷ್ಟು ಉತ್ತಮ ಉತ್ತಮ ನಾಟಿ ಹಸನು ಸಾಕಿದ್ವು. ಅದಾದ್ಮೇಲೆ ನಾಟಿ ಹಸು ಇದು ಮಾಡಿದ್ಮೇಲೆ ಎಮ್ಮೆ ಇತ್ತು, ಎಮ್ಮೆ ಆದ್ಮೇಲೆ ಹಸು ಇದ್ವು. ಈಗ ಹಾಲು ಜಾಸ್ತಿ ಕೊಡಲ್ಲ ಅಂತೇಳಿ ಈಗ ಖರ್ಚು ಜಾಸ್ತಿ ಆಗ್ತಾ ಬರುತ್ತಾ ಅದಕ್ಕೆ ಜರ್ಸಿ, ಆದ್ರಿಂದ ಎಚ್ ಎಫ್ ಜರ್ಸಿ ಮಾಡ್ಕೊಂಡು ಹಾಲು ಮಾರಾಟಕ್ಕೆ ಒಳ್ಳೆ ಬೆನಿಫಿಟ್. ಈಗ ಹಸು ಸಾಕಾಣಿಕೆ ಮಾಡಿದ್ವಿಲ್ಲ, ಅದಕ್ಕೆ ಒಂದ್ ಏನಾದ್ರೂ ಸಪರೇಟ್ ಮನೆ ಕಟ್ಕೊಂಡಿದ್ರಾ? ಇದೆ. ಯಾವ ತರ ಮನೆ ಕಟ್ಕೊಂಡು ಯಾವ ತರ ಅಲ್ಲಿ ಸ್ವಚ್ಛತೆ ಕಾಪಾಡ್ತೀರಾ, ಇದ್ರ ಬಗ್ಗೆ ಹೇಳಿ. ಎಲ್ಲ ಕಲ್ಲು ಹಾಕಿದೀವಿ ನೆಲದಲ್ಲಿ, ಮತ್ತೆ ಮ್ಯಾಟು, ಮತ್ತೆ ಅವಕ್ಕೆಲ್ಲ ಒಳ್ಳೆ ಕ್ಲೀನ್ ನೀಟ್ನೆಸ್ ಆಗಿ ಸೊಳ್ಳೆ ಬರ್ದಂಗೆ, ಸೊಳ್ಳೆ ಕಚ್ಚಬಾರದು, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ಆತರ ಇದ್ರೆ ಬಹಳ ಆರೋಗ್ಯವಾಗಿರ್ತವೆ. ಈಗ ಸೊಳ್ಳೆ ಬರಬಾರ್ದಂದ್ರೆ ಏನ್ ಮಾಡಿದಿರಾ? ಸುತ್ತ ಮೆಸ್ ಹಾಕಿದೀವಿ. ಈಗೆಲ್ಲ ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಬರುತ್ತೆ? ಈಗ ನಾವು ಕ್ಲೀನ್ ಮೇಂಟೆನೆನ್ಸ್ ಮಾಡ್ಲಿಲ್ಲ ಅಂದಾಗ ಈ ಕೆಟ್ಲು ಬಾವಾಗೋದು, ಹಸುಗೆ ಜ್ವರ ಬರೋದು, ಈ ತರ ಎಲ್ಲ. ಈಗ ನಾವು ಮೇವ್ ಹಾಕ್ತಿವಿ, ಮೇವ್ನಲ್ಲಿ ಧೂಳು ಗೋದಿನ್ಗೆಯಲ್ಲಿ ಎಲ್ಲ ಇದ್ರೆ ಕೆಮ್ಮು ಈ ತರ ಎಲ್ಲ ಆಗೋದು, ಅದರಿಂದ ನಮಗೆ ತೊಂದರೆ ಆಗುತ್ತೆ. ಈಗ ಹಸು ಹುಷಾರು ತಪ್ಪುತ್ತೆ, ಹಾಲು ಕಡಿಮೆ ಆಗ್ತವೆ, ಮತ್ತೆ ಡಾಕ್ಟರ್ನ ಕರೆಸ್ಬೇಕು, ಅವ್ರಿಗೆ ದುಡ್ಡು ಕೊಡ್ಬೇಕು, ಈ ತರದ ಎಲ್ಲ ಸಮಸ್ಯೆ ಬರ್ತವೆ. ಅಂದ್ರೆ ಆದಷ್ಟು ಸ್ವಚ್ಛತೆಗೆ ಸ್ವಚ್ಛತೆ ಕಾಪಾಡಿದ್ರೆ ಮೇನ್ ತೊಂದರೆ ಇಲ್ಲ. ಏನ್ ಸ್ವಚ್ಛತೆ ಅಂದ್ರೆ ಏನ್ ಮಾಡ್ತೀರ ಅಲ್ಲೆಲ್ಲ? ನೀಟ್ನೆಸ್ ಆಗಿ ಇಟ್ಕೊಂತೀವಿ ಸರ್. ಈಗ ಸಗಣಿ ಬೆಳಗ್ಗೆ ಎಲ್ಲ ನೀಟ್ನಾಗೆ ಎಲ್ಲ ತೊಳೆದು ಚೆನ್ನಾಗಿ ಸ್ವಚ್ಛತೆ ಕಾಪಾಡಿದ್ರೆ ಕೆಜ್ಲು ಬಾವು ಇವೆಲ್ಲ ಆಗೋದಿಲ್ಲ. ರೋಗ ಬರಬಾರದು ಹಸುಗಳಿಗೆ ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಪಶು ಆಸ್ಪತ್ರೆಯಿಂದ ಪ್ರತಿ ವರ್ಷನೂ ಹಲವಾರು ಟೈಮ್ ಲಸಿಕೆಗಳನ್ನ ಹಾಕ್ತಾರಲ್ವಾ? ಹೌದು ಸರ್. ನೀವು ಹಾಕ್ಸ್ತೀರಾ ನಿಮ್ಮ ಹಸುಗಳಿಗೆ? ಇಲ್ಲ ಸರ್, ನಾವೆಂದೂ ಹಾಕ್ಸಿಲ್ಲ ಸರ್. ಯಾಕೆ ಎಲ್ಲ ಒಂದ್ ಕಡೆ ತಪ್ಪು ಮಾಡಿದ್ವಿ ಅಂತ ಅನ್ಸಲ್ವ ನಿಮಗೆ? ಇಲ್ಲ, ಬಂದಿದ್ದಾರೆ, ಆಗ್ತಿವಿ ಅಂತ ಬಂದ್ರು ಸರ್. ಆದ್ರೂ ನಾವು ಹಾಕ್ಸ್ಲಿಲ್ಲ, ನಮ್ಮ ಮಸ್ಕುಳಿಗೆ ಏನು ತೊಂದರೆ ಆಗಿಲ್ಲ ಸರ್. ಅಲ್ಲ ಏನು ಬಂದಿಲ್ಲ ಅಂತ ಹೇಳಿ ಅಲ್ಲ ಹೇಳೋದು, ಈಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಲಸಿಕೆಗಳನ್ನ ಕೊಡ ಹಾಕ್ತಾವ್ರೆ ಸರ್. ಆದ್ರೂ ನಾವು ಎಂದೂ ಹಾಕ್ಸಿಲ್ಲ ಸರ್. ಹಾಕ್ಸೋದು ಉತ್ತಮ ಅಂತ ಅನ್ಸಲ್ವ ನಿಮಗೆ? ಉತ್ತಮ, ಆದ್ರೆ ನಾವು ಏನು ನಮ್ಮಕ್ಕೆಂದು ಆ ತರ ತೊಂದರೆ ಆಗಿಲ್ಲ ಎಂದು ಏನು. ಅವರು ಅವರಾಗ ಅವ್ರ ಮನೆ ಬಾಕ್ಲಿ ಬಂದ್ರು ಬೇಡ ಅಂತಲೇ ಕಳಿಸಿದ್ದು. ಅದು ಏನಾಗುತ್ತಪ್ಪ ಅಂದ್ರೆ ಈ ಜ್ವರ ಬರೋದು ಈ ತರ ಎಲ್ಲ ಸಿಂಟಮ್ಸ್ ಕಾಣಿಸ್ಕೊಳೋದು, ನಾವ್ ಅದಕ್ಕೆ ಬೇಡ ಅಂತ ಕಳಿಸಿದ್ದು ಸರ್. ಈಗ ರೋಗ ಬಂದ್ಮೇಲೆ ನೀವು ಡಾಕ್ಟರ್ ನುಡ್ಕೊಂಡು ಹೋಗೋದಕ್ಕಿನ ಫಸ್ಟ್ಗೆ ರೋಗ ಬರಬಾರ್ದು ಅಂತ ಹೇಳಿ ಲಸಿಕೆಗಳನ್ನ ಹಾಕ್ಸೋದು ಉತ್ತಮ ಅಂತ ಅನ್ಸಲ್ವಾ? ಹೌದು ಹೌದು, ಹಾಕಿಸ್ಬೇಕು. ಆದ್ರೆ ನಮಗೆ ಆ ತರ ಎಂದೂ ಆಗಿರಲಿಲ್ಲ, ಬಹಳ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ. ಅಷ್ಟು ಮಟ್ಟಿಗೆ ನೀವು ಸಾಕಾಣಿಕೆ ಮಾಡ್ತಾ ಇದ್ರಿ? ಹೌದು ಸರ್. ಈಗ ಇನ್ಸೂರೆನ್ಸ್ ಮಾಡಿಸಿದ್ರ ಹಸುಗಳಿಗೆ? ಮಾಡಿಸಿದೀವಿ ಸರ್, ಇನ್ಸೂರೆನ್ಸ್ ಮಾಡಿಸಿದೀವಿ. ಇನ್ಸೂರೆನ್ಸ್ ವರ್ಷಕ್ಕೆ ರಿನಿವಲ್ ಮಾಡ್ತಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ಏನಾರ ನಡುವೆ ಏನಾರ ಕಾಯಿಲೆ ಆಗಿ ಅವು ಏನಾರ ಇದಾದ್ರೆ ಡೆತ್ ಆದ್ರೆ ಅದರಿಂದ ಗವರ್ಮೆಂಟ್ ನಿಂದ ನಮಗೆ ಸಹಾಯಧನ ಕೊಡ್ತಾರೆ, ಏನು ತೊಂದರೆ ಆಗೋದಿಲ್ಲ. ಇನ್ಸೂರೆನ್ಸ್ ಅಂತಂದ್ರೆ ಎಲ್ಲಿ ಮಾಡಿಸಿದ್ರ ನೀವು? ಅಲ್ಲೇ ಡೈರಿಯಿಂದಲೇ ಬರ್ತಾರೆ ಸರ್. ಡೈರಿಯಿಂದ ಹೇಳ್ತಾರೆ, ರಿನಿವಲ್ ಮಾಡಿ ಏನು ವರ್ಷದವರೆಗೂ ಇದಿರುತ್ತೆ, ವರ್ಷ ಆದ್ಮೇಲೆ ಮತ್ತೆ ರಿನಿವಲ್ ಮಾಡ್ತೀವಿ. ಎಷ್ಟು ರಿನಿವಲ್ಗೆ ಎಷ್ಟು ಕೊಡ್ತೀರ ಅಮೌಂಟ್? ಅದು ರಿನಿವಲ್ಗೆ 175 ಏನೋ ಇರುತ್ತೆ ಒಂದ್ ಹಸುವಿಗೆ. ಒಂದ್ ಹಸು. ಈಗ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತಂದ್ರೆ ಹಸುಗಳಿಗೆ ಏನೇನಲ್ಲಿ ದಾಖಲೆಗಳು ಕೊಡ್ಬೇಕಾಗುತ್ತೆ? ಏನಿಲ್ಲ, ಹಸು ನಂಬರ್ ತಗೊಳ್ತಾರ, ಆಧಾರ್ ಕಾರ್ಡ್ ನಂಬರ್ ತಗೊಳ್ತಾರೆ, ಮತ್ತೆ ಇದು ಪಾಸ್ಬುಕ್ ಕೇಳ್ತಾರೆ. ಏನಾರ ಡೆತ್ ಆದಾಗ ಅದನ್ನ ಕೇಳ್ತಾರೆ ಸರ್. ಇನ್ನ ಫೋಟೋ ತಗೊಂತಾರೆ, ಹಸು ವಿತ್ ಜೊತೆಯಲ್ಲಿ ನಾವು ನಿಂತ್ಕೊಂಡು ಫೋಟೋ ತಗೊಂತಾರೆ. ಅಂದ್ರೆ ನಿಮಗೆ ಫಸ್ಟ್ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಅವೆಲ್ಲ ಕೊಡ್ಬೇಕು, ರೆಕಾರ್ಡ್ಸ್ ದಾಖಲೆಗಳು ಕೊಡ್ಬೇಕಲ್ವಾ? ಕೊಡ್ತೀವಿ ಸರ್, ಆಲ್ರೆಡಿ ಡೈರಿಯಲ್ಲಿ ಇರುತ್ತೆ, ಡೈರಿ ಕಡೆಯಿಂದಲೇ ಕಳಿಸ್ತಾರಲ್ಲ ನಮ್ಗೆ ಏನೇನು ಅದರಲ್ಲೇ ಎಂಟ್ರಿ ಆಗಿರುತ್ತೆ. ಈಗ ನಿಮ್ಮ ಊರಿನಲ್ಲೇ ಇದೆಯಾ ಹಾಲಿನ ಡೈರಿ? ನಮ್ಮೂರಿನಲ್ಲಿಲ್ಲ, ಒಂದು ಪಕ್ಕ ಹಳ್ಳಿಲಿದೆ. ನಿಮ್ಮೂರು ಎಷ್ಟು ಮನೆ ಗ್ರಾಮ ಅದು? ನಮ್ಮೂರು ಒಂದ 40 ಮನೆ ಗ್ರಾಮ, ಅದರಲ್ಲಿ ಕೆಲವರು ಹಾಕ್ತಾರೆ ಹಾಲುಗಳು, ಕೆಲವರು ಇಲ್ಲ. ನಮಗೆ ಒಂದ 4 ಕಿಲೋಮೀಟರ್ ಆಗುತ್ತೆ ಹಾಲು ಹಾಕ್ಬರಕ್ಕೆ, ತೊಂದರೆ ಆಗಿಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಮೂರಲ್ಲೇ ಡೈರಿ ಇದ್ರೆ ಉತ್ತಮ ಇತ್ತು? ಉತ್ತಮ ಆಗಿತ್ತು ಸರ್. ಈಗ ಅಲ್ಲಿ ಮಾಡೋಂತ ಇದಿಲ್ಲ, ಹೈನುಗಾರಿಕೆ ಮಾಡ್ತಾ ಇಲ್ಲ, ನಾವು ಅದನ್ನ ಮಾಡಿದೀವಿ, ಆದ್ರೆ ನಮ್ಗೆ ಏನ್ ತೊಂದರೆ ಬಂದಿಲ್ಲ ಸರ್. ಪಕ್ಕದವರಿಗೆ ನೀವು ಹೋಗಿ ಕೊಟ್ಟು ಬರ್ತೀರಾ? ಬರ್ತೀವಿ ಸರ್. ಎಷ್ಟು ದೂರ ಆಗುತ್ತೆ ಊರು ನಿಮಗೆ? ಪಕ್ಕದೂರು ಡೈರಿ ಅಂತಂದ್ರೆ 4 ಕಿಲೋಮೀಟರ್. ಈಗ ಬೆಳಿಗ್ಗೆ ಯಾವ್ದ್ರಲ್ಲಿ ಹೋಗ್ತೀರಾ, ಯಾವ್ದ್ರಲ್ಲಿ ಬರ್ತೀರಾ? ಬೈಕಲ್ಲೇ ಹೋಗ್ತೀವಿ, ಬೈಕಲ್ಲೇ ಬರ್ತೀವಿ, ಏನ್ ತೊಂದರೆ ಇಲ್ಲ. ಈಗ ಅಲ್ಲಿ ಹಾಲು ಮಾರಾಟ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಡಿಗ್ರಿ ಫ್ಯಾಟು ಡಿಗ್ರಿ ಎಲ್ಲ ಚೆನ್ನಾಗಿ ಬರ್ತವೆ ಸರ್. ನಮ್ಮ ಎಂದು ಕ್ವಾಲಿಟಿ ಕಡಿಮೆ ಆಗಿಲ್ಲ, ಫ್ಯಾಟು ಕಮ್ಮಿ ಆಗಿಲ್ಲ, ಡಿಗ್ರಿನೂ ಕಮ್ಮಿ ಆಗಿಲ್ಲ, ಎಂದು ವಾಪಸ್ ತಾಮಿಲ್ಲ ಸರ್. ನಾವು 20 ವರ್ಷದಲ್ಲಿ ಎಂದು ತಂದಿಲ್ಲ ಸರ್. ಒಳ್ಳೆ ಡಿಗ್ರಿ ಫ್ಯಾಟ್ ಬರ್ಬೇಕಂತಂದ್ರೆ ಒಳ್ಳೆ ಫುಡ್ ಕೊಡ್ಬೇಕಲ್ವಾ? ಫುಡ್ ಕೊಡ್ಬೇಕು. ಏನ್ ಕೊಡ್ತೀರಿ ಆಹಾರ ಫುಡ್ ಅಂದ್ರೆ? ಆಹಾರ ಡೈರಿ ಫುಡ್ ಕೊಡ್ತೀವಿ. ನಾವು ಮೆಕ್ಕೆಜೋಳ ಬೆಳೆದ್ರೆ ಒಂದ್ ಸ್ವಲ್ಪ ಮೆಕ್ಕೆಜೋಳ ಇಟ್ಕೊಂಡು ಹಾಕಿಸ್ತೀವಿ, ಜಿನ್ ಮಾಡಿ ಹಾಕಿಸ್ತೀವಿ, ಅದ್ರ ಜೊತೆಲಿ ಮೇವ್ ಹಾಕ್ತಿವಿ, ಹಸಿ ಮೇವು. ಬಿಸಿಲಲ್ಲಿ ಕಟ್ಟಿದ್ರೆ ಈಗ ಹಸುಗಳಿಗೆ ತೊಂದರೆ ಆಗೋದು, ಈ ತರ ಎಲ್ಲ ಆಗ್ತವೆ ಸರ್. ಬಿಸಿಲಲ್ಲಿ ಕಟ್ಟಲ್ಲ, ನೆರಳಲ್ಲಿ ಮೇಂಟೆನೆನ್ಸ್ ಮಾಡೋದು, ಈಗ ಬೆಳಿಗ್ಗೆ ಸಂಜೆ ಮೇಸೋದು, ಈ ತರ ಮಾಡಿದ್ರೆ ತುಂಬಾ ಇದೆ ಇರುತ್ತೆ. ಈಗ ಹೊರಗಡೆ ಎಲ್ಲ ಬಿಸಿಲಿಗೆ ಹೊಡ್ಕೊಂಡು ಹೋಗಲ್ವಾ ಮೇಸಕ್ಕೆ? ಹೊರಗಡೆ ಅಂದ್ರೆ ಬೆಳಗ್ಗೆ 10 ಗಂಟೆವರೆಗೂ ಮೇಸಿ ಒಳಗೆ ನೆಳ್ಳಲ್ಲಿ ಕಟ್ಟಬೇಕು ಸರ್. 3 ಗಂಟೆ ಮೇಲೆ ಮೇಯಕ್ ಬಿಟ್ಟು ಮಧ್ಯಾಹ್ನದವರೆಗೂ ನೆಳ್ಳಾಗಿರ್ಬೇಕು ಸರ್. ಅಂದ್ರೆ ತಂಪಾದ ವಾತಾವರಣದಲ್ಲಿ ನೀವು ಮೇಯಿಸ್ಕೊಂಡು ಬಂದ್ ಬಿಡ್ತೀರಾ. ಈಗ ವರ್ಷದ ಎಲ್ಲಾ ಕಾಲದಲ್ಲಿ ನಿಮ್ಗೆ ಮೇವು ಸಿಗಲ್ಲ ಸಿಮೇವು ಅಂದ್ರೆ ಹಾಲು? ಈಗ ಇಳುವರಿ ತೋಟಗಳಿಗೆ ಇರುತ್ತಲ್ಲ ಸರ್, ತೋಟಗಳಲ್ಲಿ ಸಿಗುತ್ತೆ, ಅದನ್ನ ಹಾಕ್ತಿವಿ. ಮತ್ತೆ ಮಳೆಗಾಲದಲ್ಲಿ ಬೆಳಕಂತೀವಿ, ಆಮೇಲೆ ನೀರಿ ಬೋರಲ್ಲಿ ನಮಗೆ ಸಾಕಷ್ಟು ಇದ್ದಾಗ ಬೆಳಕಂತೀವಿ, ಏನ್ ತೊಂದರೆ ಇಲ್ಲ. ಪ್ರತಿನಿತ್ಯ ಈಗ ಇಂಡಿ ಭೂಸ ಇವೆಲ್ಲ ಕೊಡದಿಂದ ಖರ್ಚು ಜಾಸ್ತಿ ಆಗುತ್ತೆ, ಅದನ್ನೆಲ್ಲ ಬಿಟ್ಟು ನಿಮ್ಮ ಜಮೀನಲ್ಲೇ ಈಗ ರಾಗಿ ಜೋಳ ಇವೆಲ್ಲ ಬೆಳ್ಕೊಂಡು ಮೆಕ್ಕೆಜೋಳ ಈಗ ನುಚ್ಚು ಮಾಡಿ ಕೊಟ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಖರ್ಚು ಕಡಿಮೆ ಮಾಡ್ಕೊಳ್ಬಹುದು. ಆತರ ನಾವು ಮಾಡ್ತೀವಿ ಸರ್. ಈಗ ರಾಗಿ ಬೆಳಿತೀವಿ, ಹುಲ್ಲಾಗುತ್ತೆ ನಮಗೆ, ಊಟಕ್ಕೆ ರಾಗಿ ಆಗುತ್ತೆ, ಮತ್ತೆ ಮೇವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಈಗ 1 ವರ್ಷ ಮಳೆ ಬರಲಿಲ್ಲ ಅಂದಾಗ ನಮ್ಗೆ ಏನಪ್ಪಾ ಅಂದ್ರೆ ಈ ಮುಂದಿನ ವರ್ಷ ಮಳೆಗಾಲ ಕಡಿಮೆ ಆಯ್ತು, ಈ ವರ್ಷ ಮೇವು ಒಣ ಮೇವು ಇಟ್ಕೊಂಡಿದ್ರು ನಮಗೆ ಅದನ್ನ ಹಸುನ ಸಾಕ್ಬಹುದು ಸರ್, ತೊಂದರೆ ಆಗಲ್ಲ, ಅದೊಂದು ಬೆನಿಫಿಟ್ ಇರುತ್ತೆ ಸರ್. ನಾವು ಮುಂಜಾಗ್ರತೆಯಿಂದ ಮೇವನ್ನು ಮಾಡ್ಕೋಬೇಕು. ಮೇವು ಶೇಖರಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ನಾವು ಒಣ ಮೇವು ಈಗ ನಾವು ಒಂದತ್ರ ಕಲ್ಲು ಇಟ್ಟುಬಿಟ್ಟು ಅದ್ರ ಮೇಲೆ ಗಳ ಹಾಕಿ ಎಲ್ಲ ನೀಟಾಗಿ ಕೊಡ್ತೀವಿ ಸರ್. ಮಳೆ ಬರ್ದಂಗ್ ನೆಂದ್ರೆ ನೆನಿದಂಗೆ ಮೇಲೆ ಟಾರ್ಪಲ್ ಹಾಕೊಂಡು ನೀಟಾಗಿ ಇದು ಮಾಡ್ತೀವಿ. ಭೂಮಿ ಟಚ್ ಆದ್ರೆ ಗೆದ್ಲು ಬರುತ್ತೆ, ಮೇವು ಹಾಳಾಗುತ್ತೆ. ಕೆಳಗೆಲ್ಲ ಒಂದ್ ಸ್ವಲ್ಪ ಜಮಕ್ಷನ್ ಪೌಡರ್ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿ ಏನು ಹಾಕಲ್ಲ ಸರ್. ಒಂದ್ ಅಡಿ ಹೈಟ್ ಮಾಡಿದ್ರೆ ಸಾಕು ಸರ್, ಏನು ಆಗಲ್ಲ. ಅಂದ್ರೆ ಎಲ್ಲ ಮಿಕ್ಸ್ ಐಟಮ್ ಮಾಡಿ ಬಣಿ ಓಡ್ತಾರೆ. ಯಾವ ರೀತಿ? ಈಗ ರಾಗಿ ಹುಲ್ಲು, ಬಿಳಿಜೋಳ ಸೆಪ್ಪೆ, ಮೆಕ್ಕೆಜೋಳದ್ದು ಮುಸ್ಕು ಎಲ್ಲ ಹಾಕ್ತಿವಿ. ಒಂದೊಂದರ ಒಂದೊಂದರ ಮೇವು ಬರುತ್ತೆ. ಒಂದ್ ಐಟಮ್ ಸೆಪ್ಪೆ ಕೆಳಗ್ ಹಾಕ್ತಾರೆ, ಮಧ್ಯ ರಾಗಿ ಹುಲ್ಲು, ಮೇಲೆ ಮತ್ತೆ ಮುಸ್ಕು ಎಲ್ಲ ಐಟಮ್ ಐಟಮ್ ಹಾಕಿ ಇದು ಮಾಡಿ. ಮುಸ್ಕು ಅಂದ್ರೆ ಮೆಕ್ಕೆಜೋಳದ ಸಿಪ್ಪೆ, ಮೆಕ್ಕೆಜೋಳದ ಮುಸ್ಕು. ಈಗ ಮಳೆಗಾಲದಲ್ಲಿ ಅದು ತೊಯ್ಬಾರ್ದು ಅಂದ್ರೆ ಮತ್ತೆ ಪಾಟ್ ಹಾಕ್ತಾರೆ ಮೇಲೆ? ಮಳೆ ಸ್ಟಾರ್ಟ್ ಆದಾಗ ಇದು ಮಾಡ್ತೀವಿ, ನೀಟಾಗಿ ಮಾಡಿರ್ತೀವಿ. ಆದ್ರೂ ಎಲ್ಲಾನ ನೀರು ಇದಾಗುತ್ತೆ ಅಂತ ಹೇಳಿ ಈಗ ಅದು ನೆಂದು ಇದು ಮುಗ್ಗಾಗುತ್ತೆ, ಅವಾಗ ಹಸುಗಳಿಗೆ ಕೆಮ್ಮಾಗೋದು ಈ ತರ ಎಲ್ಲ ಸಮಸ್ಯೆ ಇರುತ್ತೆ. ಈಗ ಆ ತರ ನೀವು ಬಣಿ ಒಟ್ಕೊಳ್ತೀರಲ್ಲ, ಎಷ್ಟು ವರ್ಷ ತಂಗ ಇಟ್ಕೋಬಹುದು? ಒಂದು 2 ವರ್ಷ ಮೇಂಟೈನ್ ಮಾಡಬಹುದು. ಈಗ ಜಾಸ್ತಿ ದಿನ ಆದ್ರೆ ಅದು ಮುಗ್ ಬರಲ್ವಾ ಮೇವು? ಇಲ್ಲ ಸರ್, ಬರಲ್ಲ, ಚೆನ್ನಾಗಿರುತ್ತೆ. 2 ವರ್ಷದವರೆಗೂ ಇಟ್ಟಿದೀವಿ. ಈಗ ಪ್ರತಿನಿತ್ಯ ನೀವು ಒಣ ಮೇವು ಕೊಡಬೇಕು ಅಂತಂದ್ರೆ ಎಲ್ಲಾ ರೀತಿಯಾದಂತ ಮೇವು ಸಿಗುತ್ತೆ ನಿಮ್ಗೆ ಅಲ್ವಾ? ಪ್ರತಿಯೊಂದು ಸಿಗುತ್ತೆ. ಈಗ ಯಾಕಂದ್ರೆ ಒಂದು ಬಣಿವಾಗ 4-5 ತರ ಒಟ್ಟಿರ್ತೀರಾ? ಈಗ 4-5 ತರ ಅಂದ್ರೆ ನಮ್ಗೆ ಯಾವ್ದು ಬೇಕಾದ. ಈಗ ಒಂದ್ ಟೈಮ್ 2 ತರದ್ದು ಹಾಕಿರಿ, ಇನ್ನೊಂದ್ ಟೈಮ್ 2 ತರದ್ದು, ಈ ತರ ಹಾಕ್ಬಹುದು. ಈಗ ಒಳ್ಳೆಯ ಫುಡ್ ಕೊಡ್ತೀವಿ ಅಂತ ಹೇಳಿದ್ರ ಹಸುಗಳಿಗೆ? ಹೌದು, ಈಗ ಹಿಂಡಿ ಭೂಸ ಕೊಡ್ತೀವಿ, ಒಣಮೇವು ಕೊಡ್ತೀವಿ, ಈಗ ಹಸಿಮೇವು ನಮ್ಮಲ್ಲಿ ಸಿಗುತ್ತೆ ವರ್ಷದ ಎಲ್ಲಾ ಕಾಲದಲ್ಲಿ. ನಮ್ಮ ಅಡಿಕೆ ತೋಟದಲ್ಲಿ ಅಕ್ಕಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರ. ಈಗ ಹಸಿಮೇವು ಆಹಾರ ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಹಾಲಿನ ಇಳುವರಿ ಹೆಚ್ಚಬೇಕು ಅಂತಂದ್ರೆ ಈಗ ನೀರು ಸಕಾಲಕ್ಕೆ ತಕ್ಕಂತೆ ಕೊಡಬೇಕಾಗತ್ತಲ್ವ? ನೀರು ಬೇಕು. ಈಗ ಮುಖ್ಯವಾಗಿ ನೀರು ಹಸುಗಳಿಗೆ ಬೇಕು. ಒಳ್ಳೆಯ ಒಂದು ಹಾಲಿನ ಇಳುವರಿ ಬರಬೇಕು ಅಂತಂದ್ರೆ ಈ ಒಂದು ಹಸುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದ್ರೆ ಈಗ ಸಕಾಲಕ್ಕೆ ತಕ್ಕಂತೆ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ಈಗ ನೀರು ಅಂದ್ರೆ ಬೆಳಗ್ಗೆ ನಾವು ಹಾಲು ಕರೆಯೋದಕ್ಕಿಂತ ಮುಂಚೆಲಿ ಹಸು ನೀರಿ ಬಿಡ್ತೀವಿ, ಹಸು ನೀರಿ ಬಿಡ್ತೀವಿ, ಮತ್ತೆ ಹಾಲು ಕರೆದಾದ್ಮೇಲೆ ಮೇಯಕ್ ಬಿಡ್ಬೇಕಾರ್ಲು ಬಿಡ್ತೀವಿ, ತೊಟ್ಟಿ ಇಟ್ಕೊಂಡಿದೀವಿ, ನೀರೆಲ್ಲ ಸಾಕಷ್ಟು ಕುಡಿತೇವೆ, ಮತ್ತೆ ಮಧ್ಯಾಹ್ನ ಕುಡಿಸ್ತೀವಿ, ಮತ್ತೆ ಸಂಜೆ ಮೇದ್ ಬಂದ ಮೇಲೂ ಕುಡಿಸ್ತೀವಿ, ಮತ್ತೆ ನೈಟ್ ಕುಡಿಸ್ತೀವಿ. ಮನೆ ಹತ್ರನೇ ತೊಟ್ಟಿ ಮಾಡಿದೀವಿ. ಈಗ ಅಡವಿಯಲ್ಲಿ ನೀರು ಕುಡಿಸಲ್ಲ ನೀವು? ಇಲ್ಲ ಸರ್, ಮನೆ ಹತ್ರನೇ ಕುಡಿಸ್ತೀವಿ. ಅಂದ್ರೆ ಅಡವಿಯಲ್ಲಿ ನೀರು ಕುಡಿಸಿದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತಾವಲ್ವಾ? ಆ ನೀರು ಗುಣಮಟ್ಟ ಹೇಗೆ ಇದೆಯೋ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಹೌದೌದು ಸರ್, ಅದಕ್ಕೆ ನಾವೇನು ಅಲ್ಲೇನು ಅಂತ ಅವಶ್ಯಕತೆ ಏನಿಲ್ಲ, ನಮ್ದು ತೊಟ್ಟಿ ಇದೆ, ತೊಟ್ಟಿಲೇ ಕುಡಿಸ್ತೀವಿ, ನಾವೆಲ್ಲೂ ಹೊರಗಡೆ ಹೋಗಂಗಿಲ್ಲ. ನೀರು ಕುಡಿಬೇಕಾದ್ರೆ ಹಸುಗಳಿಗೆ ಈ ಕೆಲವರೆಲ್ಲ ಇಟ್ಟು ಹಾಕಂತದ್ದು, ಉಪ್ಪು ಹಾಕಂತದ್ದು ಇದು ಮಾಡ್ತಾರೆ, ಕೆಲವರು ಮುಸ್ರೆ ಇಡ್ತಾರೆ, ಇದನ್ನೆಲ್ಲ ಮಾಡ್ತೀರ ನೀವು? ಸರ್, ನಾವು ಆತರ ಏನ್ ಮಾಡಲ್ಲ, ಅವಕ್ಕೆ ಫಸ್ಟ್ ನೀರ್ ಕುಡಿಸ್ತೀವಿ, ಅವಕ್ಕೆ ಎಷ್ಟ್ ಬೇಕು ಅಷ್ಟು ನೀರ್ ಕುಡಿತವೆ. ನಾವು ಭೂಸ ಇದು ಇಡುವಾಗ ಇಡ್ತೀವಿ ಸರ್, ಅದು ಯಾವ ಬೆಳಿಗ್ಗೆ ಸಂಜೆ ಇಡ್ತೀವ ಆ ಟೈಮ್ ಇಡ್ತೀವಿ. ಮತ್ತೆ ನಾವು ಪದೇ ಪದೇ ಇಟ್ಟಾಕಿ ನೀರ್ ಕುಡಿಸೋದು ಆತರ ಏನ್ ಮಾಡಲ್ಲ. ನ್ಯಾಚುರಲ್ ಈಗ ರುಚಿಗೆ ತಕ್ಕಷ್ಟು ಕುಡಿಸೋದು ಅದು ತೊಂದರೆ ಆಗೋದು ಈ ತರ ಎಲ್ಲ ಸಮಸ್ಯೆ ಇರುತ್ತೆ. ಈಗ ನಮಗೆ ಹಾಲು ಜಾಸ್ತಿ ಆಗ್ಬೇಕು ಅಂತ ಹೇಳಿ ಮೇಲೆ ಮೇಲೆ ನೀರ್ ಕುಡಿಸಿದಾಗ ಅವಕ್ಕೂ ತೊಂದರೆ ಆಗುತ್ತೆ. ಅಲ್ಲ, ಎಷ್ಟು ಬೇಕಷ್ಟು ಕುಡಿತವೆ ಅಲ್ವಾ? ಹಂಗ ನೀವು ನೀರಿಟ್ರಿ ಅಂದ್ರೆ ಹೇಳಿದ್ರೆ ಅತಿ ಹೆಚ್ಚೇನು ಕುಡಿಯಲ್ಲ ಹಸುಗಳೇನಲ್ವಾ? ನೀರ್ ಕುಡಿದು ಮತ್ತೆ ಈಗ ಹಿಂಡಿ ಭೂಸ ಹಾಕಿ ಕುಡಿಸಿದ್ರು ಮತ್ತೂ ಕುಡಿತವೆ ಸರ್, ಅವು ಆತರನು ಸಮಸ್ಯೆ ಇದೆ. ಈಗ ಮನೇಲಿ ಮೊಸರು ಬರುತ್ತಲ್ಲ, ಈಗ ಮನೆಯಲ್ಲಿ ಉಳಿದಂತದ್ದು ಅನ್ನ ಇದೆಲ್ಲ ಅದೆಲ್ಲ ಹಾಕಿ ಮೊಸರು ಅಂತ ಹೇಳಿ ಮಾಡಿ ಕೊಡ್ತಾರೆ, ಆತರ ಮಾಡಲ್ವಾ? ಆತರ ಅಂದ್ರೆ ಈಗ ನಾವು ಮನೇಲಿ ಎಮ್ಮೆ ಇದೆ, ಎಮ್ಮೆ ಕುಡಿಸ್ತೀವಿ ಸರ್, ಇವಕ್ಕೆ ನ್ಯಾಚುರಲ್ ಆಗಿ ನೀರೇ ಕುಡಿಸ್ತೀವಿ. ಈಗ ಹಾಲು ಕರಿಬೇಕಾದ್ರೆ ಸಾಕಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಲ್ವಾ? ಯಾವ ತರ ನೀವು ಹಾಲು ಹಿಂಡುವಂತ ಸಮಯದಲ್ಲಿ ಹಸುಗಳನ್ನ ಯಾವ ರೀತಿ ಸ್ವಚ್ಛತೆಯಿಂದ ಇಡ್ತೀರಾ, ಯಾವ ರೀತಿ ಸ್ವಚ್ಛತೆಯಿಂದ ಹಾಲು ಹಿಂಡಿದಿರಾ ನೀವು? ಈಗ ಸ್ವಚ್ಛತೆ ಅಂದ್ರೆ ನಾವು ನೀಟ್ನೆಸ್ ಆಗಿ ಎಷ್ಟು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ನೀಟ್ನಾಗಿ ಇಟ್ಕೊಂತೀವ ಅಷ್ಟು ಚೆನ್ನಾಗಿರ್ತವೆ ಸರ್. ನಾವು ಆತರ ಏನು ಈ ಸಗಣಿ ಎಲ್ಲ ಇದಾದಾಗ ಎಲ್ಲ ನೀಟಾಗಿ ತೊಳ್ಕೊಂಡಾಗ ಏನು ಸಮಸ್ಯೆ ಬರಲ್ಲ, ಮೈ ತೊಳಿತೀವಿ. ಏನು ಗಲೀಜ್ ಪಲೀಜ್ ಆದಾಗ ಕ್ಲೀನ್ ಆಗಿ ವಾಶ್ ಮಾಡಿದ್ರೆ ಏನು ತೊಂದ್ರೆ. ಪ್ರತಿನಿತ್ಯ ಸ್ನಾನ ಮಾಡಿಸ್ತೀರಾ? ಮಾಡಿಸ್ತೀವಿ ಸರ್. ಮಾಡಿಸ್ಲಿಲ್ಲ ಅಂದ್ರೆ ಈ ಸಗಣಿ ಎಲ್ಲ ಇರುತ್ತಲ್ಲ ಸರ್, ಅದು ಬಹಳ ಇದಾಗುತ್ತೆ, ಸಮಸ್ಯೆಗಳು ಬರ್ತಾವಲ್ಲ. ಈಗ ಎಷ್ಟು ಹಾಲು ಮಾರಾಟ ಮಾಡ್ತೀರಾ ಪ್ರತಿನಿತ್ಯ ನಿಮ್ಮ? ಪ್ರತಿನಿತ್ಯ ಅಂದ್ರೆ ಒಂದ್ ಎರಡು ಹಸು ಅಂದ್ರೆ ಒಂದ್ 12-15 ಲೀಟರ್ ವರೆಗೂ ಮಾಡಿದೀವಿ. ಈಗ ಇನ್ನು ಹೆಚ್ಚು ಸಾಕಾಣಿಕೆ ಮಾಡಕ್ ಆಗಲ್ಲ. ಈಗ ಎರಡು ಹಸಿನಲ್ಲಿ ಒಂದ್ 15 ಲೀಟರ್ ತಕ ಹಾಕಿದೀವಿ, ಮತ್ತೆ 3-4 ಆದಾಗ 30 ಲೀಟರ್ ವರೆಗೂ ಹಾಕಿದೀವಿ. ಈಗ ಹೆಚ್ಚು ಹಸು ಸಾಕಾಣಿಕೆ ಮಾಡಿ ಮತ್ತೆ ಕಡಿಮೆ ಮಾಡಿದ್ರ ನೀವು? ಇಲ್ಲ, ಕಡಿಮೆ ಮಾಡಿಲ್ಲ. ಈಗ ಒಂದು ಗಬ್ಬ ಇರುತ್ತೆ, ಅದು ಕರುವಾಕ ಸ್ಟೇಜ್ ಬಂದಾಗ ನಿಲ್ಸಿರ್ತೀವಿ. ಮತ್ತೆ ಇನ್ನು ಒಂದು ಕರು ಹಾಕಿರುತ್ತೆ, ಅವಾಗ ಹಾಲು ಒಂದ್ ಕಡಿಮೆ ಆಗಿರುತ್ತೆ, ಒಂದ್ ಜಾಸ್ತಿ ಆಗಿರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಒಟ್ಟು ಎಷ್ಟದ ನಿಮ್ಮ ಎಮ್ಮೆ ಹಸು ಕರು ಎಲ್ಲ ಸೇರ್ಕೊಂಡು? 4 ಹಸು ಇದಾವೆ, 2 ಎಮ್ಮೆ ಇದೆ. ಈಗ ಹಾಲು ಕೊಡುವಂತ ಹಸುಗಳು 2 ಅದಾವ? ಈಗ ಆಲ್ರೆಡಿ 2 ಕರಿತಾ ಇದಾವೆ, 2 ಗಬ್ಬ ಐತೆ, ಒಂದು ಲಾಸ್ಟ್ ಇನ್ನೇನ್ ನಿಲ್ಲಿಸ್ಬೇಕು. ಈ ತರ ಇದೆ. ಏನ್ ರೇಟ್ ಸಿಗುತ್ತೆ ನಿಮಗೆ ಹಾಲಿನ ಡೈರಿಯಲ್ಲಿ ಪ್ರತಿ ಲೀಟರ್ಗೆ? ಪ್ರತಿ ಲೀಟರ್ಗೆ ಡೈಲಿ ಎಷ್ಟು ಫ್ಯಾಟ್ ಡಿಗ್ರಿ ಬರುತ್ತೋ ಅದ್ರ ಮೇಲೆ ರೇಟ್ ಆಗ್ತಾರೆ. ಇಷ್ಟೇ ಅಂತೇಳಿ ಮಿತಿ ಇರಲ್ಲ ದೊಡ್ಡ? ಇಲ್ಲ, ಹಾಲಿನ ಕ್ವಾಲಿಟಿ ಮೇಲೆ ಮೇಂಟೆನೆನ್ಸ್. ನಮ್ಮ ಹಸುವಿನ ಹಾಲಿಗೆ ಈಗ ಸಿಗ್ತಾ ಇರೋದು 4.2 ಬರುತ್ತೆ, 36-37 ರೂಪಾಯಿ ಸಿಗುತ್ತೆ. ಸಹಾಯಧನ ಬಿಟ್ಟು ಡೈರಿಯಿಂದ ಕೊಡ್ತಾ ಇರೋದು 36-37 ರೂಪಾಯಿ ಬರುತ್ತೆ. ಈಗ 4.2 ಇನ್ನೂ ಹೆಚ್ಚಿಗೆ ಬರುತ್ತಾ? ಬರುತ್ತೆ ಸರ್. 4.2, 4.3, 4.4 ಹೆಚ್ಚು ಪಾಯಿಂಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಲ್ಲಿ? ಏನಿದೆ ಸರ್ ಅದಕ್ಕೆ ಬೇಕಾದ ಇದು ಮಿನರಲ್ ಮಿಕ್ಸರ್ ಎಲ್ಲ ಕೊಡ್ಬೇಕು ಸರ್. ಈಗ ರಸಮೇವ್ ಅಂತ ಹೇಳಿ ಮಾಡ್ಕೊಂಡು ಕೊಟ್ರೆ ಉತ್ತಮ ಅಂತಾರೆ. ಹೌದು, ಕೊಡ್ಬೋದು ಸರ್. ಈಗ ನಮ್ಮಲ್ಲಿ ಆತರ ಎಲ್ಲ ಐತೆ ಮೇವು, ಸಾಕಷ್ಟು ಮೇವು ಇರೋದ್ರಿಂದ ಏನ್ ನಾವು ಆತರ ಏನ್ ಮಾಡಿಲ್ಲ, ಹಸಿ ಮೇವು ಕೊಡ್ತೀವಿ ಸರ್ ಮೆಕ್ಕೆಜೋಳದ್ದು. ಈಗ ಹಸುಗಳು ಸಂಖ್ಯೆ ಹೆಚ್ಚಬೇಕಂತಂದ್ರೆ ಕರುಗಳನ್ನ ಉತ್ತಮವಾಗಿ ಸಾಕಾಣಿಕೆ ಮಾಡ್ಬೇಕಾಗತ್ತಲ್ವಾ? ಹೌದು ಸರ್. ಈಗ ಕರುಗಳಿಗೆ ಅಷ್ಟಕ್ಕಷ್ಟೇ ಮಾಡಿದ್ರೆ ಅವು ಕರುಗಳು ಬದುಕಲ್ಲ ಅಲ್ವಾ? ಈಗ ಯಾವಾಗ ಅವು ಕಾಲು ಕುಡಿಸೋದು, ಕೆಲವರೆಲ್ಲ ಈಗ ಆ ದುಡ್ಡಿನ ಹಸಿಗೆ ಹಾಲು ಸಂಪೂರ್ಣವಾಗಿ ಕರೆದು ಬಿಡ್ತಾರೆ, ಹಾಲೇ ಬಿಡಲ್ಲ ಕರುಗಳಿಗೆ. ಅಂದ್ರೆ ನೀವ್ ಯಾವ ತರ ಕರುಗಳನ್ನ ಸಾಕಾಣಿಕೆ ಮಾಡ್ತೀರಾ? ಕರುಗಳನ್ನ ಅಂದ್ರೆ ಹೆಂಗೆ ಅಂದ್ರೆ ಹೆಣ್ಗರು ಆಗ್ತಾಗ ಅವಕ್ಕೆ ಚೆನ್ನಾಗಿ ಒಳ್ಳೆ ಉತ್ತಮವಾದ ಹಾಲಿಟ್ಟು, ಈಗ ನಾವು ದುಡ್ಡು ಬರುತ್ತೆ ಅಂತ ನೋಡಕ್ ಹೋಗ್ಬಾರ್ದು. ಕರು ಸಾಕಿರಿ, ಅದು 20 ತಿಂಗಳಿಗೆ 7 ಬರುತ್ತೆ ಸರ್. 20 ತಿಂಗಳಿಗೆ ಬಂದಾಗ ನಮಗೆ ಏನಪ್ಪಾ ಅಂದ್ರೆ ಬೆನಿಫಿಟ್, ಹಸು ಒಂದು ಇನ್ನೊಂದು ಬೆನಿಫಿಟ್ ಆಗುತ್ತೆ. ಈಗ ಇನ್ನೊಂದು ಹಸು ಜಾಸ್ತಿ ಆದ ಸಗಣಿ ಜಾಸ್ತಿ ಆಗುತ್ತೆ, ಗೊಬ್ಬರ ಜಾಸ್ತಿ ಆಗುತ್ತೆ, ತೋಟದಲ್ಲಿ ಇನ್ಕಮ್ ಬರುತ್ತೆ. ಅಂದ್ರೆ ಎಲ್ಲಾ ಕಡೆಯಿಂದಲೂ ಲಾಭ ಇದೆ ಅಲ್ವಾ? ಹೌದು ಸರ್. ಹೈನುಗಾರಿಕೆ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಈಗ ಒಂದು ಕರು ಒಂದ್ 2-3 ವರ್ಷ ಸಾಕಿದ್ರೆ ಅದನ್ನೇ ಒಂದ್ 50-60 ಸಾವಿರಕ್ಕೆ ನೀವು ಮಾರಾಟ ಮಾಡಬಹುದು. ಹೌದು ಸರ್. ಆ ಮಟ್ಟಕ್ಕೆ ಬೆಳೆದು ಬಿಡುತ್ತೆ ಅಲ್ವಾ ಅದು? ಹೌದು ಸರ್. ಅದು ಗರ್ಭಧಾರಣೆ 4 ಹೆಣ್ಗಾರ ಹಾಕಿದ್ರೆ 20 ತಿಂಗಳು ಮೇಂಟೈನ್ ಮಾಡಿದ್ರೆ ಅಲ್ಲಿಗೆ ಅದು ಕರು ಹಾಕ ಸ್ಟೇಜ್ ಬಂದ್ರೆ ಒಂದೊಂದು ಹಸು 40-50 ಸಾವಿರ ರೂಪಾಯಿ ಬೆಲೆ ಬೀಳ್ತವೆ. ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಸಾಕಷ್ಟು ಲಾಭ ಅಂತೀರಿ ಹೈನುಗಾರಿಕೆ? ಹೌದು ಸರ್, ಲಾಭದಾಯಕನೇ. ಈಗ ಒಂದು ಏನಪ್ಪ ಅಂದ್ರೆ ನಮಗೆ ದಿನನಿತ್ಯ ಕೆಲಸ ಇರುತ್ತೆ. ಹೌದು. ಆಮೇಲೆ ನಮಗೆ ಈಗ ತೋಟ ಗೊಬ್ಬರ ಆಗುತ್ತೆ, ಗೊಬ್ಬರ ಕೊಂಡ್ಕೊಳಂಗಿಲ್ಲ. ಈಗ ಅಡಕೆಯಲ್ಲಿ ಲಾಭ ಬರುತ್ತೆ, ತೆಂಗಲ್ಲಿ ಲಾಭ ಬರುತ್ತೆ, ತೋಟ ಚೆನ್ನಾಗಿರುತ್ತೆ. ಈಗ ಗಂಜಲ ಏನ್ ಮಾಡ್ತೀರಾ? ಹಸುವಿಂದ ಗಂಜಲ ಸ್ಟಾಕ್ ಮಾಡ್ತೀವಿ, ಅದಕ್ಕೆ ಸಮ ಪ್ರಮಾಣ ನೀರ್ ಹಾಕಿ ಅದನ್ನ ನಾವು ಗಿಡಗಳಿಗೆ ಲೀಟರ್ ಲೆಕ್ಕದಲ್ಲಿ ಕೊಡ್ತೀವಿ ಸರ್. ನೇರವಾಗಿ ಗಿಡಗಳಿಗೆ ಕೊಟ್ಬಿಡ್ತೀರಾ? ಹೌದು ಸರ್. ಡ್ರಮ್ಮಲ್ ಸ್ಟಾಕ್ ಮಾಡಿ ಸ್ಟೋರೇಜ್ ಆದ್ಮೇಲೆ ಅದಕ್ಕೆ ಒಂದ್ 10 ಲೀಟರ್ಗೆ ಒಂದ್ 20 ಕೊಡ ನೀರು ಇದಿರುತ್ತೆ, ಅಷ್ಟ ಹಾಕಿ ಗಿಡಕ್ ಬಿಡ್ತೀವಿ. ಈಗ ಬೆಲ್ಲ ಹಾಕುವಂತದ್ದು, ದ್ವಿದಳ ಧಾನ್ಯ ಇಟ್ಟು ಹಾಕುವಂತದ್ದು ಆತರ ಮಾಡಲ್ಲ? ಆತರ ಏನ್ ಜೀವಾಮೃತ ಮಾಡಲ್ಲ ನೀವು? ಮಾಡ್ತೀವಿ ಸರ್, ಅದನ್ನು ಮಾಡಿದೀವಿ. ಈಗ ಅದು ಗಂಜ ಇದ್ದಾಗ ಎಲ್ಲಾದ್ರು ಮಾಡಿದ್ರೆ ಇನ್ನು ಬೆನಿಫಿಟ್ ಜಾಸ್ತಿ ಆಗುತ್ತೆ. ಈಗೆಲ್ಲ ಇವೆಲ್ಲ ಬೇಡಪ್ಪ ಅಂತೇಳಿ ನೀವು ರಾಸಾಯನಿಕ ಗೊಬ್ಬರ ಕೊಟ್ರೆ ಅಡಿಕೆ ಬೆಳೆ ಚೆನ್ನಾಗಿ ಬರುತ್ತೆ, ಏನೋ ಈ ತರ ನೀವು ಸಗಣಿ ಗಂಜಲ್ ಕೊಟ್ರೆ ಉತ್ತಮ ಅಂತ ಹೇಳ್ತೀರಾ? ನಾವು ದನಿ ಗೊಬ್ಬರ ಕೊಟ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ, ಗಿಡ ಹೆಲ್ತಿ ಆಗಿರ್ತವೆ. ನಾವು ಮತ್ತೆ ರಾಸಾಯನಿಕ ಗೊಬ್ಬರ ತಗೋಬೇಕು ಅಂದ್ರೆ ಮತ್ತೆ ದುಡ್ಡು ಕೊಡಬೇಕು, ಅದರಿಂದ ನಮಗೆ ಖರ್ಚು ಜಾಸ್ತಿ ಬರುತ್ತೆ. ಹೌದು. ಅವಾಗ ಕೃಷಿ ಲಾಭದಾಯಕ ಆಗಲ್ಲ? ಲಾಭದಾಯಕ ಆಗಲ್ಲ ಸರ್, ಅವಾಗ ಮತ್ತೆ ನಮಗೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಹೌದು. ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಗಿಡ ಬಾಳಿಕೆ ಬರಲ್ಲ, ರೋಗ ಬರುತ್ತೆ, ಅವು ಇಡಮುಂಡಿ ರೋಗ ಅಂತ ಬರುತ್ತೆ. ನೀರು ಜಾಸ್ತಿ ಬೇಕಾಗುತ್ತಲ್ವಾ? ಹೌದು ಸರ್, ನೀರು ಬೇಕು. ದನಿ ಗೊಬ್ಬರ ಹಾಕೋದ್ರಿಂದ ಉತ್ತಮವಾಗಿರ್ತಾವ ಗಿಡ, ಆರೋಗ್ಯದಾಯಕವಾಗಿರ್ತವೆ. ಈಗ ವರ್ಷದಲ್ಲಿ ಈಗ ಹೈನುಗಾರಿಕೆಯಲ್ಲಿ ಎಷ್ಟು ಆದಾಯ ತಗೊಳ್ತೀರಾ? ಅಡಿಕೆ ಬೆಳೆಯಲ್ಲಿ ಎಷ್ಟು ಆದಾಯ ಬರುತ್ತೆ ನಿಮಗೆ? ಈಗ ಅಡಿಕೆ ಬೆಳೆಯಲ್ಲಿ ಅಂದ್ರೆ ನಾವು ಈಗ ನೀರು ಎಲ್ಲ ಚೆನ್ನಾಗಿದ್ರೆ ಮಾಮೂಲಿ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದ್ 2 kg 2.5 kg ಲೆಕ್ಕಕ್ಕೆ ಬರುತ್ತೆ ಒಣ ಅಡಿಕೆ. ಅಂದ್ರೆ ಅದು ದಿನನಿತ್ಯ ಸಿಗಲ್ಲ ಅಡಿಕೆ, ಅದು ವರ್ಷಕ್ಕೆ ಒಂದೇ ಸತಿ ಸಿಗೋದು. ಇದು ತಿಂಗಳ ತಿಂಗಳ ಸಿಗುತ್ತೆ. ಈಗ ನಮ್ಗೆ ದುಡ್ಡು ಬೇಕು ಅಂದಾಗ ಈಗ ಅಡಿಕೆ ಸಿಗಲ್ಲ, ಹೈನುಗಾರಿಕೆ ಸಿಗೋದು. ತಿಂಗಳಿಗೆ ಎಷ್ಟು ಆದಾಯ ತಗೊಳ್ತೀರಾ ಹೈನುಗಾರಿಕೆಯಲ್ಲಿ? ನಾವು ಹಾಲು ಎಷ್ಟು ಹಾಕ್ತಿವೋ ಅಷ್ಟು ಬರುತ್ತೆ. ನಾವು ಮ್ಯಾಕ್ಸಿಮಮ್ 20,000-25,000 ತಗೋತೀವಿ. ಮನೆತನದ ಒಂದು ಖರ್ಚು ಹೋಗುತ್ತಲ್ವಾ? ಹೌದು. ಈಗ ಅಡಿಕೆ ಗಿಡ ಅಂತಂದ್ರೆ ಎಷ್ಟು ಹಾಕಿದ್ರಿ ನೀವು? ಅಡಿಕೆ ಗಿಡ 1,000 ಹಾಕಿದೀವಿ. ಅಂದ್ರೆ ಅದರಿಂದಲೂ ಸಾಕಷ್ಟು ನಿಮ್ಗೆ ಆದಾಯ ಬರುತ್ತೆ? ಬರುತ್ತೆ. ಈಗ ಒಳ್ಳೆ ರೇಟ್ ಇದೆ. ರೇಟ್ ಇದೆ, ಬರುತ್ತೆ. ಆದ್ರೆ ನೀರ್ ಕಡಿಮೆ ಆದಾಗ ಬಹಳ ತೊಂದರೆ ಆಗುತ್ತೆ. ಅದೇ ಅದೇ, ಮಳೆ ಬಂತು ಅಂದ್ರೆ ಏನ್ ಸಮಸ್ಯೆ ಆಗಲ್ಲ ನಿಮಗೆ? ಇಲ್ಲ ಇಲ್ಲ. ಒಟ್ಟಾರೆ ಈ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಈ ಕೃಷಿ ಬದುಕು ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಅನುಕೂಲ ಸರ್ ನಮಗೆ. ಈಗ ಬೇರೆಯವ್ರ ಹತ್ರ ಹೋಗಂಗಿರಲ್ಲ, ಇನ್ನೊಬ್ರನ್ನ ಏನು ಕೇಳಂಗಿರಲ್ಲ, ಎಲ್ಲ ನಮ್ಮ ಹತ್ರನೇ ಇದ್ದಾಗ ನಾವು ಇನ್ನೊಬ್ರ ಹತ್ರ ಯಾಕೆ ಹೋಗ್ಬೇಕು? ಇದನ್ ಮಾಡೋದ್ರಿಂದ ನಾವು ಇನ್ನೊಬ್ರನ್ನ ಅವಲಂಬಿಸಂಗಿಲ್ಲ. ಬೇರೆಯವ್ರ ಹತ್ರ ಹೋಗಿ ಈಗ ನಾವು ಅದು ಬೇಕು ಇದು ಬೇಕು, ಹಾಲು ಬೇಕು ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಬೇಕು. ಹೌದು. ಸಗಣಿ ಬೇಕು ಅಂದ್ರೆ ದುಡ್ಡು ತಗೊಂಡ್ ಹೋಗ್ಬೇಕು. ಇವೆಲ್ಲ ಸಮಸ್ಯೆ ಬಹಳ ಇರುತ್ತೆ. ಅದೇ ನಮ್ಮಲ್ಲೇ ಇದ್ದಾಗ ನಾವ್ ಯಾರನ್ನು ಕೇಳಂಗಿಲ್ವಲ್ಲ. ಈಗ ನಮ್ಮ ಹತ್ರ ದುಡ್ಡು ಇರಲ್ಲ, ನಾವು ಗೊಬ್ಬರ ಬೇಕು ಈ ಟೈಮ್ ಹಾಕ್ಬೇಕು, ಅದಾಗಲ್ಲ. ನಮ್ಮ ಹತ್ರ ಇದ್ರೆ ಬೇಗ ಹಾಕ್ಬೋದು, ಕೆಲಸ ಮಾಡ್ಬೋದು. ದುಡ್ಡಿದ್ದಾಗ ಗೊಬ್ಬರ ಇರಲ್ಲ, ಗೊಬ್ಬರ ಇದ್ದಾಗ ದುಡ್ಡಿರಲ್ಲ, ಹಂಗಾಗ್ಬಿಡುತ್ತೆ. ಒಟ್ಟಾರೆ ನೆಮ್ಮದಿ ಜೀವನ ಕಂಡಿದ್ರ ಕೃಷಿ? ಹೌದು. ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಲಿಲ್ವ ನೀವು? ವಿದ್ಯಾಭ್ಯಾಸ ಮಾಡಿದೀವಿ ಸರ್, SLC ಮಾಡಿವು. SLC ಆದ್ಮೇಲೆ ನಾವು ವ್ಯವಸಾಯನೇ ಸರ್. ಯಾಕೆ ವ್ಯವಸಾಯ ಆಯ್ಕೆ ಮಾಡ್ಕೊಂಡ್ರೆ? ತುಂಬಾ ಚೆನ್ನಾಗಿತ್ತು ಸರ್, ಏನ್ ತೊಂದರೆ ಇರಲಿಲ್ಲ ಇದರಲ್ಲಿ. ನಮಗೇನು ಈಗ ಬೇರೆ ಕಡೆ ಏನು ಹೋಗೋದ್ ಬೇಡ ಅಂತ ಹೇಳಿ ನಾವೇ ಇದನ್ನೇ ಆಯ್ಕೆ ಮಾಡ್ಕೊಂಡು. ಒಳ್ಳೇದು ರವಿಕುಮಾರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ವೃತ್ತಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು MG ಗ್ರಾಮದ ಕೃಷಿಕರಾದ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ. ಆಕಾಶವಾಣಿ ಅನೇಕ ತಮಿಳು ನಿಘಳಿಗಳು ನ್ಯೂಸ್ ಆನ್ AIR ಆಪಿಲ್ ಕಿಡೈಕ್ಕುಂ. ದಿಸೈ ದೇರಾನಾಲುಂ ஆழிசேர் ஆறுகள் முகிலாய் மழையாய் பொழிவது போல் இசை. తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది. నా స్వరము నీ స్వరము సంగమమై మన స్వరంగా అవతరించి. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ന്യൂസ് ഓൺ എയർ പ്രോഗ്രാം ബംഗ്ലാ ഭാഷ അക്കൗണ്ട് ভালো ভালো സംഗീത് ഖബർ আর অনেক রকম ভালো প্রোগ্রাম শোনা যাচ্ছে. আমিও শুনছি আর আপনারা এর সাথে যোগদান করুন. अथ मराठी भाषा न्यूज ऑन AIR ऐप मध्ये उपलब्ध आहे. माझा तुमचा जुळता तारा मधुर सुरांच्या बरसती धारा. अहा सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. राघव